ಬೀರುತ್ತದೆ, ಜಾಗ್ರತೆ. ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗುರುಪುರ ಗೋಳಿದಡಿ ಗುತ್ತಿನ ಗಡಿಪಟ್ಟ ಸ್ವೀಕಾರದ 12ನೇ ವರ್ಷದ ಸಂಭ್ರಮಾಚರಣೆ, ಗುತ್ತದ ವರ್ಷದ ಪರ್ವ. ಜನವರಿ 17, 2023 ಜನವರಿ 19, 2023 ನಡೆಯಲಿದೆ. ಈ ಉತ್ಸವದಲ್ಲಿ ದೇವತಾ ಕಾರ್ಯಗಳು, ಭಜನಾ ಸತ್ಸಂಗ, ಗುತ್ತಿನ ವರ್ಷದ ಒಡ್ಡೋಲಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮರೆಯಾಗುತ್ತಿರುವ ಗ್ರಾಮೀಣ ಸಂತೆ, ಪರ್ಬದ ಸಿರಿ ಕಾರ್ಯಕ್ರಮಗಳು ನಡೆಯಲಿವೆ. ಗ್ರಾಮೀಣ ಭಾಗದ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿ ಕಲ್ಲು ಎತ್ತುವ ಪ್ರತ್ಯೇಕ ಸ್ಪರ್ಧೆಗಳು. ಬನ್ನಿ, ಗುರುಪುರ ಗೋಳಿದಡಿ ಗುತ್ತಿನ ಮನೆಯಲ್ಲಿ ಜರುಗುವ ಈ ವಿಶೇಷ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ. Power, Platform of Women Entrepreneurs presents Power Parba 2023, an exhibition cum marketing fair on 13th, 14th and 15th of January 2023 at Mahatma Gandhi Bailuranga Mandira, Bidinagudi, Udupi. The most awaited event. Power Parba is here with delicious local cuisines, artistic jewelry, fashion accessories, varieties of sarees and dress materials, designer clothing, handicrafts, home decor, art and craft, special competitions and dance performances. Remember the dates 13th, 14th and 15th January 2023 at Bidina Good Day, Udupi. Power Parba. ಆಕಾಶವಾಣಿ ಮಂಗಳೂರು. ಕೈತೋಟ ಕ್ರಾಂತಿ, ವಿಷಮುಕ್ತ ಅನ್ನದ ಬಟ್ಟಲು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ, ಮಂಗಳೂರು. ಕೈತೋಟ ಕ್ರಾಂತಿ, ವಿಷಮುಕ್ತ ಅನ್ನದ ಬಟ್ಟಲು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಎರಡನೆಯ ಕಂತಿನಲ್ಲಿ ಇಂದು ದೇಶಿ ಬೀಜಗಳ ಆಯ್ಕೆ ಮಾಡುವ ವಿಧಾನ ಹಾಗೂ ಸಂರಕ್ಷಣೆ, ಈ ವಿಷಯದ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ಸಪ್ನಾ ಅವಿನಾಶ್. ಸ್ವಚ್ಛ ಸುಂದರ ಕೈತೋಟ ಪ್ರತಿಯೊಬ್ಬರ ಕನಸು. ಇದಕ್ಕೆ ನಮ್ಮ ಪರಿಶ್ರಮ, ತಾಳ್ಮೆ ಇದೆರಡರ ಅಗತ್ಯ ಇದೆ. ಇಂದಿನ ಮಾರುಕಟ್ಟೆಯಲ್ಲಿ ಸಿಗುವ ತರಕಾರಿ ಹಣ್ಣುಗಳು ಸಂಪೂರ್ಣ ವಿಷಲೇಪಿತವಾಗಿದೆ. ಅಂತಹ ತರಕಾರಿಗಳನ್ನು ತಿಂದು ನಾವು ರೋಗಪೀಡಿತರಾಗುವುದಕ್ಕಿಂತ ನಮಗೆ ಅಗತ್ಯವಿರುವ ಸೊಪ್ಪು ತರಕಾರಿಗಳನ್ನು ನಾವು ನಮ್ಮ ಮನೆ ಅಂಗಳದಲ್ಲಿ ಸಾವಯವ ಪದ್ಧತಿಯಲ್ಲಿ ಬೆಳೆಯುವುದು ಉತ್ತಮ. ಸಾಯುವ ಕೃಷಿಗಿಂತ ಸಾವಯವ ಕೃಷಿ ಮೇಲು ಎಂಬ ಮಾತು ಈ ದಿನಗಳಿಗೆ ಪ್ರಸ್ತುತ. ನಾವು ಕೈತೋಟ ಪ್ರಾರಂಭಿಸುವ ಮೊದಲು ಮೂರು ಮುಖ್ಯ ವಿಷಯಗಳ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಮೊದಲನೇದಾಗಿ, ಗಿಡಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಯಾವುದೇ ಗಿಡಗಳನ್ನು ಬೆಳೆಯುವ ಮುಂಚೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನದ ಅಗತ್ಯವಿದೆ. ಯಾವುದೇ ತರಕಾರಿಯಾಗಲಿ, ಹಣ್ಣಿನ ಗಿಡಗಳಾಗಲಿ, ಹೂವು, ಅಲಂಕಾರಿಕ ಗಿಡಗಳು ಯಾವುದೇ ಆದರೂ ಅದರ ನಿರ್ವಹಣೆ, ನೀರಿನ ಅಗತ್ಯ, ಬೆಳಕಿನ ಅಗತ್ಯ, ಗೊಬ್ಬರ ಮತ್ತು ಅದು ಆ ವಾತಾವರಣಕ್ಕೆ ತಕ್ಕದಾದ ಗಿಡವೇ ಎನ್ನುವುದನ್ನು ನಾವು ಪರೀಕ್ಷಿಸಿ ಬೆಳೆಸಬೇಕಾಗುತ್ತದೆ. ಎಲ್ಲ ಗಿಡಗಳು ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುವುದಿಲ್ಲ. ವಾತಾವರಣಕ್ಕೆ ಹೊಂದಿಕೆಯಾಗದ ಗಿಡಗಳನ್ನು ನಾವು ಬೆಳೆದಾಗ ನಮ್ಮ ಪರಿಶ್ರಮ ವ್ಯರ್ಥವಾಗುತ್ತದೆ ಮತ್ತು ನಿರೀಕ್ಷಿತ ಫಲ ಅದರಿಂದ ಸಿಗುವುದಿಲ್ಲ. ಇನ್ನು ಎರಡನೆಯದಾಗಿ ಬೀಜಗಳ ಆಯ್ಕೆ, ಮೂರನೆಯದು ಮಣ್ಣಿನ ಮಿಶ್ರಣ. ಈ ಮೂರೂ ವಿಷಯಗಳು ಅತಿ ಅಗತ್ಯ. ಇದರಲ್ಲಿ ಯಾವುದೇ ಒಂದರ ಕಡೆ ಗಮನ ಹರಿಸದಿದ್ದರೂ ನಾವು ಉತ್ತಮ ಫಸಲು ಪಡೆಯಲು ಸಾಧ್ಯವಿಲ್ಲ. ಮೊದಲಿಗೆ ಬೀಜಗಳ ಆಯ್ಕೆಯ ಬಗ್ಗೆ ನೋಡುವುದಾದರೆ, ಈಗಿನ ಮಾರುಕಟ್ಟೆಯಲ್ಲಿ ಎಲ್ಲ ಕಡೆಗಳಲ್ಲೂ ಬೇಕಾದ ಬೀಜಗಳು ನಮಗೆ ದೊರೆಯುತ್ತದೆ. ಈ ಬೀಜಗಳು ಹಾಳಾಗದಂತೆ ಕಾಪಾಡಲು ಅದನ್ನು ರಾಸಾಯನಿಕದಲ್ಲಿ ಮುಳುಗಿಸಿ ತೆಗೆದಿರುತ್ತಾರೆ. ಅಂತಹ ಬೀಜಗಳನ್ನು ನಾವು ಕೊಂಡು ತಂದು ಸಾವಯವ ಪದ್ಧತಿಯಲ್ಲಿ, ಉದಾಹರಣೆಗೆ ಸಾವಯವ ಗೊಬ್ಬರಗಳಾದ ದೇಸಿ ದನದ ಸೆಗಣಿ, ಗೋಮೂತ್ರ, ಎರೆಹುಳ ಗೊಬ್ಬರ, ಮನೆಯ ಹಸಿ ತ್ಯಾಜ್ಯದಿಂದ ಮಾಡಿದ ಗೊಬ್ಬರ, ಶೇಂಗಾ ಹಿಂಡಿ, ಬೇವಿನ ಹಿಂಡಿ, ಯಾವುದೇ ಗೊಬ್ಬರಗಳನ್ನು ಬಳಸಿ ಬೆಳೆದರೂ ಆ ಬೀಜದಲ್ಲಿಯೇ ವಿಷವಿರುವುದರಿಂದ ಅದು ನಮ್ಮ ಹೊಟ್ಟೆಗೆ ಸೇರುವ ಸಾಧ್ಯತೆ ಇದೆ. ತರಕಾರಿಗಿಂತ ತರಕಾರಿಯ ಬೀಜಕ್ಕೆ ಹೆಚ್ಚಿನ ಬೆಲೆ ಇರುವುದರಿಂದ ಅನೇಕ ಕಡೆ ಮೋಸ ನಡೆಯುತ್ತದೆ. ಹೆಚ್ಚಿನ ಮಾರಾಟಗಾರರು ಮದುವೆ ಛತ್ರ, ದೇವಸ್ಥಾನ ಅಥವಾ ಹೋಟೆಲ್ಗಳಲ್ಲಿ ಬಳಸಿ ಎಸೆದ ತರಕಾರಿಗಳ ಬೀಜಗಳನ್ನು ಸಂಗ್ರಹಿಸಿ ಒಣಗಿಸಿ ರಾಸಾಯನಿಕ ಮಿಶ್ರಣ ಮಾಡಿ ಅದನ್ನು ಮಾರಾಟ ಮಾಡುತ್ತಾರೆ. ಇಂತಹ ಬೀಜಗಳನ್ನು ತಂದು ನಾವು ಬೆಳೆದರೆ ಅದರಿಂದ ಗಿಡಗಳು ಬರುವುದಿಲ್ಲ, ಬಂದರೂ ಅದರಲ್ಲಿ ಫಲ ಸಿಗುವುದಿಲ್ಲ. ಬೀಜಗಳ ಆಯ್ಕೆ ಸರಿಯಾಗಿಲ್ಲದಿದ್ದರೆ ಮುಂದಿನ ಹಂತದಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಉತ್ತಮ ಗಿಡ ಅಥವಾ ಇಳುವರಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಬೀಜಗಳ ಆಯ್ಕೆ ಅತಿ ಮುಖ್ಯ. ಸಾವಯವ ಪದ್ಧತಿಯ ತರಕಾರಿ ಮಾಡಿದ ಸಾವಯವ ತರಕಾರಿ ಬೀಜಗಳನ್ನು ಸಾವಯವ ಮಳಿಗೆ, ಸಾವಯವ ಸಂತೆ ಅಥವಾ ಸಾವಯವ ಪದ್ಧತಿಯಲ್ಲಿ ಬೆಳೆದವರ ಬಳಿ ಕೊಂಡು ತಂದು ಗಿಡಗಳನ್ನು ಬೆಳೆಯಬಹುದು. ಒಮ್ಮೆ ಇಂಥವರ ಬಳಿ ತಂದ ಬೀಜದಿಂದ ನಾವು ಗಿಡ ಮಾಡಿ ಪುನಃ ಅದರಿಂದ ಬೀಜಗಳನ್ನು ಪಡೆಯಬಹುದು. ಪುನಃ ಪುನಃ ಕೊಂಡು ತಂದು ಗಿಡ ಮಾಡುವ ಅಗತ್ಯ ಇಲ್ಲ. ಒಂದು ತರಕಾರಿಯಲ್ಲಿ ನಮಗೆ ನೂರಾರು ಬೀಜಗಳು ಸಿಗುತ್ತವೆ. ಇಂತಹ ಬೀಜಗಳನ್ನು ನಾವು ನಮ್ಮ ಪರಿಚಯ ಸ್ನೇಹಿತ ಬಾಂಧವರಲ್ಲಿ ಹಂಚಿಕೊಳ್ಳಬಹುದು. ಸಾವಯವ ಪದ್ಧತಿಯಲ್ಲಿ ಬೆಳೆದ ಗಿಡದಿಂದ ನಾವು ಬೀಜ ಮಾಡುವ ಕ್ರಮವನ್ನು ಗಮನಿಸೋಣ. ನಮ್ಮ ಮನೆಯಲ್ಲಿ ಬೆಳೆದ ಗಿಡದಲ್ಲಿ ನಾವು ಬೀಜಕ್ಕಾಗಿ ಆಯ್ಕೆ ಮಾಡುವ ಗಿಡ ಮೊದಲಿಗೆ ಆರೋಗ್ಯವಾಗಿ ಸದೃಢವಾಗಿ ಇರಬೇಕಾಗುತ್ತದೆ. ಅಂತಹ ಗಿಡದ ಮೊದಲನೇ ಹಂತದ ತರಕಾರಿಯನ್ನು ಬಿಟ್ಟು ಎರಡು ಮತ್ತು ಮೂರನೇ ಹಂತದ ತರಕಾರಿಯನ್ನು ನಾವು ಬೀಜಕ್ಕಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಅಂತಹ ತರಕಾರಿಗಳು ಗಿಡದಲ್ಲಿಯೇ ಸಂಪೂರ್ಣವಾಗಿ ಬೆಳೆದು ಹಣ್ಣಾಗಿ ಒಣಗಬೇಕಾಗ್ತದೆ. ಬೆಂಡೆ ಒಣಗಿ ಸೀಳಾಗುವಂಥ ಹಂತದವರೆಗೆ ಒಣಗಬೇಕು. ಇನ್ನು ಬದನೆ ಸಂಪೂರ್ಣವಾಗಿ ಹಣ್ಣಾಗಿ ಹಳದಿಯಾಗುವ ಹಂತದವರೆಗೆ ಒಣಗಬೇಕಾಗ್ತದೆ. ಹೀಗೆ ಒಣಗಿದ ತರಕಾರಿಯನ್ನು ನಾವು ತೆಗೆದು ಅದನ್ನು ಮೂರು ಭಾಗಗಳಾಗಿ ಮಾಡಬೇಕಾಗ್ತದೆ. ಚೊಟ್ಟಿನ ಬದಿ ಮೊದಲನೇ ಭಾಗ, ಮಧ್ಯದ್ದು ಎರಡನೇ ಭಾಗ ಹಾಗೂ ತುದಿಯದ್ದು ಮೂರನೇ ಭಾಗ. ಮೇಲಿನ ಒಂದನೇ ಭಾಗ ಗಂಡು ಬೀಜಗಳಿಂದ ತುಂಬಿರುತ್ತದೆ, ಎರಡು ಮತ್ತು ಮೂರನೇ ಭಾಗ ಹೆಣ್ಣು ಬೀಜಗಳಿಂದ ತುಂಬಿರುತ್ತದೆ. ನಾವು ಆಯ್ಕೆ ಮಾಡುವಾಗ ಹೆಣ್ಣು ಬೀಜಗಳಿರುವ ಭಾಗವಾದ ಎರಡು ಮತ್ತು ಮೂರನ್ನ ಆಯ್ಕೆ ಮಾಡಬೇಕಾಗ್ತದೆ. ಗಂಡು ಬೀಜವನ್ನು ನಾವು ನಾಟಿ ಮಾಡಿದರೆ ಅದರಿಂದ ಉತ್ತಮ ಫಲ ಸಿಗೋದಿಲ್ಲ. ಈ ಪ್ರಯೋಗವನ್ನು ನಾವು ಪಪ್ಪಾಯಲ್ಲಿ ಮಾಡಿ ತಿಳಿಯಬಹುದು. ಹೀಗೆ ತೆಗೆದ ಬೀಜಗಳನ್ನು ನಾವು ಸಂಪೂರ್ಣವಾಗಿ ನೆರಳಿನಲ್ಲಿಯೇ ಒಣಗಿಸಬೇಕಾಗ್ತದೆ. ಬದನೆ ಹಾಗಲ ಇಂಥ ತರಕಾರಿಗಳಾದರೆ ಆ ಬೀಜಗಳನ್ನು ಮೊದಲಿಗೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಎರಡು ಮೂರು ದಿನಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸಬಾರದು. ಬಿಸಿಲಿನಲ್ಲಿ ಒಣಗಿಸಿದಾಗ ಆ ಬೀಜದ ತಿರುಳು ಹಾಳಾಗಿ ಮುಂದೆ ಅದರಿಂದ ಮೊಳಕೆ ಬರುವ ಸಾಧ್ಯತೆ ಇರುವುದಿಲ್ಲ. ಹೀಗೆ ಮಾಡಿದ ಬೀಜಗಳನ್ನು ಸಂರಕ್ಷಿಸುವ ಕ್ರಮ, ಮೊದಲಿಗೆ ಆ ಬೀಜಗಳನ್ನು ಬೂದಿಯಲ್ಲಿ ಸಂರಕ್ಷಿಸ್ತಾ ಇದ್ರು. ಈಗ ಬೂದಿಯ ಕೊರತೆ ಇರೋದ್ರಿಂದ ನಾವು ಕಹಿಬೇವಿನ ಎಲೆಯೊಂದಿಗೆ ಸೇರಿಸಿ ಇಡಬಹುದು ಅಥವಾ ಯಾವುದೇ ಏರ್ಟೈಟ್ ಡಬ್ಬಗಳಲ್ಲಿ ಸಂಗ್ರಹಿಸಿ ಇಡಬಹುದು ಅಥವಾ ಜಿಪ್ ಲಾಕ್ ಕವರ್ಗಳಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಡಬಹುದು. ಹೀಗೆ ಗಾಳಿಯಾಡದಂತೆ ಸಂಗ್ರಹಿಸಿ ಇಟ್ಟಾಗ ನಾವು ವರ್ಷಗಟ್ಟಲೆ ಆ ಬೀಜಗಳನ್ನು ಸುರಕ್ಷಿತವಾಗಿ ಇಡಬಹುದು. ಯಾವುದೇ ಬೀಜಕ್ಕೆ ನೀರು ತಾಗಿದರೆ ಅದು ಮೊಳಕೆ ಬರುವ ಅಥವಾ ಫಂಗಸ್ ಬರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನೀರನ್ನ ಅಂಶ ಅದಕ್ಕೆ ತಾಗದೇ ಇರೋ ಹಾಗೆ ನಾವು ಕಾಪಾಡಬೇಕಾಗ್ತದೆ. ಇನ್ನು ಗಡ್ಡೆಗಳಾದರೆ ಅದನ್ನು ಸೆಗಣಿ ಲೇಪನ ಮಾಡಿ ಸಂಗ್ರಹಿಸಿ ಇಡಬಹುದು. ಇನ್ನು ಪೇಂಟ್ ಬಕೀಟ್ಗಳಲ್ಲಿ ಮೊದಲನೇ ಹಂತದಲ್ಲಿ ಒಂದು ಲೇಯರ್ ಮಣ್ಣನ್ನು ಹರಡಿ ಅದರ ಮೇಲೆ ಕೆಸುವಿನ ಗಡ್ಡೆಗಳನ್ನು ಜೋಡಿಸಿಡಬಹುದು. ಅದರ ಮೇಲೆ ಮತ್ತೆ ಒಂದು ಲೇಯರ್ ಮಣ್ಣನ್ನು ಹರಡಿ ಅರಿಶಿನ ಗಡ್ಡೆಗಳನ್ನು ಜೋಡಿಸಿಡಬಹುದು. ಅದರ ಮೇಲೆ ಪುನಃ ಒಂದು ಲೇಯರ್ ಮಣ್ಣನ್ನು ಹಾಕಿ ಸುವರ್ಣಗಡ್ಡೆಯನ್ನು ಇಡಬಹುದು. ಹೀಗೆ ಹಂತ ಹಂತವಾಗಿ ಪ್ರತಿ ಒಂದು ಲೇಯರ್ ಮಣ್ಣನ್ನು ಹರಡಿ ಅದರ ಮೇಲೆ ಗಡ್ಡೆಗಳನ್ನು ಜೋಡಿಸಿ ಕೊನೆ ಹಂತದಲ್ಲಿ ಪುನಃ ಮಣ್ಣನ್ನು ಹರಡಿ ಆ ಡಬ್ಬದ ಮುಚ್ಚಲವನ್ನು ಮುಚ್ಚಿ ನಾವು ಮಳೆ ಮತ್ತು ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟಾಗ ಅದು ವರ್ಷಗಟ್ಟಲೆ ಹಾಳಾಗದೆ ಬೀಜಗಳು ಸುರಕ್ಷಿತವಾಗಿ ಇರುತ್ತದೆ. ಆ ಮಣ್ಣು ಹೆಚ್ಚು ನೀರಿನ ಅಂಶವಿರಬಾರದು ಮತ್ತು ತುಂಬ ಡ್ರೈ ಆಗಿ

ರಚನೆ ಸಾಂದ್ರತೆಯನ್ನು ತಿಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸಬಹುದು. ಮಣ್ಣು ಪರೀಕ್ಷೆ ವಿಧಾನವನ್ನು 4 ಹಂತವಾಗಿ ನಾವು ವಿಂಗಡಿಸಬಹುದು. ಮಣ್ಣಿನ ಮಾದರಿಗಳ ಸಂಗ್ರಹಣೆ ಮಾಡುವಂತಹದ್ದು, ಮಣ್ಣಿನ ಮಾದರಿಯ ವಿಶ್ಲೇಷಣೆ ಮಾಡುವಂತಹದ್ದು, ಗೊಬ್ಬರಗಳ ಶಿಫಾರಸು ಮತ್ತು ಸಲಹೆ, ಹುಳಿ ಸವಳು ಹಾಗೂ ಕ್ಷಾರ ಮಣ್ಣುಗಳ ಸುಧಾರಣೆ, ಈ 4 ಹಂತಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಬಹುದು. ಮಣ್ಣಿನ ಮಾದರಿಗಳನ್ನು ತೆಗೆಯುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ ಜಮೀನಿನ ನಕ್ಷೆ, ತೆಗೆಯುವುದಕ್ಕೆ ಕಾಗದ, ಸಲಿಕೆ ಮತ್ತು ಹಾರೆ, ಮಾದರಿ ಚೀಲಗಳು, ಕೈಬುಟ್ಟಿ, ಮಣ್ಣು ಹರಡುವುದಕ್ಕೆ ಪೇಪರ್, ಪೆನ್ಸಿಲ್, ಮಾಹಿತಿ ಪತ್ರ, ಇವಿಷ್ಟು ಸಾಮಗ್ರಿಗಳು ಬೇಕಾಗ್ತವೆ. ಮಣ್ಣು ಪರೀಕ್ಷೆಗೆ 1/2 ಕಿಲೋದಷ್ಟು ಮಣ್ಣನ್ನು ಮಾತ್ರ ಬೇಕಾಗುವುದರಿಂದ ಕ್ಷೇತ್ರದ ಎಲ್ಲ ಭಾಗವನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಯನ್ನು ತೆಗೆಯುವಂತಹದ್ದು ಅತಿ ಅವಶ್ಯ. ಹಿಂಗಾರು ಪೈರು ಕಟಾವಾದ ನಂತರ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮೊದಲು ಈ ಕಾರ್ಯವನ್ನು ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಜಮೀನಿನಲ್ಲಿ ಅಂದರೆ 5-10 ಎಕರೆಗೆ ಒಂದೊಂದು ಕಡೆ ಸಾಗುವಳಿ ಮಾಡುತ್ತಾ ಇದ್ದರೆ ಬೇರೆ ಬೇರೆ ಮಾದರಿಯನ್ನು ತೆಗೆಯಬೇಕಾಗ್ತದೆ. ದೊಡ್ಡ ಜಮೀನಿದ್ದಲ್ಲಿ ಭೌತಿಕ ಗುಣದರ್ಭಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲದೇ ಇದ್ದಲ್ಲಿ ಒಂದು ಮಾದರಿಯನ್ನು ತೆಗೆದು ಪರೀಕ್ಷೆಗೆ ಕಳುಹಿಸಬಹುದು. ಮಣ್ಣಿನ ಗುಣಧರ್ಮದಲ್ಲಿ ಬದಲಾವಣೆ ಇದ್ದಲ್ಲಿ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗ್ತದೆ. ಮಣ್ಣು ಮಾದರಿ ಸಂಗ್ರಹಿಸುವಂತಹ ವಿಧಾನ ಅಂತಂದರೆ ಮಾದರಿಯನ್ನು ತೆಗೆಯುವುದಕ್ಕಿಂತ ಮೊದಲು ಒಂದು ಸಾರಿ ಜಮೀನಿನಲ್ಲಿ ಸುತ್ತಾಡಿ ಅದರ ನಕ್ಷೆಯನ್ನು ತೆಗಿಬೇಕು. ನಂತರ ಜಮೀನಿನ ಅಳತೆಯ ಮೇರೆಗೆ ಅಲ್ಲಲ್ಲಿ ಅಂಕುಡಂಕಾದ ಅಥವಾ ಜಿಗ್ಜ್ಯಾಗ್ ಈ ರೀತಿಯಲ್ಲಿ ಗುರುತು ಮಾಡಿ ಸುಮಾರು 15-20 ಮಾದರಿಗಳನ್ನು ತೆಗಿಬೇಕಾಗ್ತದೆ. ಅದರಿಂದ ವಿ ಆಕಾರದ 1 ಅಂಗುಲ ಅಂಚಿನ ಮಣ್ಣನ್ನು ವಾರ್ಷಿಕ ಬೆಳೆಗಳಲ್ಲಿ ಸುಮಾರು 25 ಸೆಂಟಿಮೀಟರ್ ಹಾಗೂ ಬಹುವಾರ್ಷಿಕ ಬೆಳೆಗಳಿದ್ದಲ್ಲಿ ಸುಮಾರು 45 ಸೆಂಟಿಮೀಟರ್ ಅಂದರೆ 1.5 ಅಡಿ ಆಳದವರೆಗೆ ಸಂಗ್ರಹಿಸಬೇಕಾಗ್ತದೆ. ಈ ರೀತಿ ಸಂಗ್ರಹಿಸಿದ 15-20 ಮಾದರಿಗಳನ್ನು ಒಂದು ಕಡೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕಸ ಕಡ್ಡಿ, ಹುಲ್ಲು ಮತ್ತು ಸಣ್ಣ ಕಲ್ಲುಗಳನ್ನು ಆರಿಸಿ ಬೇರ್ಪಡಿಸಬೇಕು. ಈ ಮಣ್ಣನ್ನು ತೆಳುವಾದ ಒಂದು ಹಾಳೆಯ ಮೇಲೆ ಹರಡಿ ಬೆರಳಿನಿಂದ ಸಮನ್ನಾಗಿ 4 ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ವಿರುದ್ಧ ದಿಕ್ಕಿನ 2 ಭಾಗದ ಮಣ್ಣನ್ನು ತೆಗೆದುಹಾಕಿ ಉಳಿದ ಮಣ್ಣನ್ನು ಮತ್ತೆ ಸೇರಿಸಿ ಹಿಂದಿನ ಪದ್ಧತಿಯನ್ನು ಮುಂದುವರಿಸಬೇಕು. ಸುಮಾರು 1/2 ಕಿಲೋದಷ್ಟು ಮಣ್ಣು ಉಳಿಯುವವರೆಗೆ ಇದನ್ನು ಮುಂದುವರಿಸಿ ಈ ಮಣ್ಣಿನ ಮಾದರಿಯಲ್ಲಿ ತೇವಾಂಶವಿದ್ದಲ್ಲಿ ಅವುಗಳನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಬಟ್ಟೆ ಚೀಲದಲ್ಲಿ ತುಂಬಿಸಿ ಪರೀಕ್ಷೆಗೆ ಕಳುಹಿಸಿಕೊಡಬೇಕು. ಹೀಗೆ ಸಂಗ್ರಹಿಸಿರುವಂತಹ ಮಣ್ಣಿನ ಮಾದರಿಯನ್ನು 7-8 ಅಂಗುಲ ಉದ್ದ, 4 ಅಂಗುಲ ಅಗಲದ ಬಟ್ಟೆ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಇಲ್ಲವೇ ಸೂಕ್ತ ಅಳತೆಯ ಬಟ್ಟೆಯ ಚೀಲದಲ್ಲಿ ತುಂಬಿ ಚೀಲದೊಳಗಡೆ ಗುರುತಿನ ಚೀಟಿಯನ್ನು ಇಡಬೇಕು. ಗುರುತಿನ ಚೀಟಿಯಲ್ಲಿ ರೈತನ ಹೆಸರು, ವಿಳಾಸ, ಸರ್ವೆ ನಂಬರ್, ಹಿಂದೆ ಬೆಳೆದಿರುವಂತಹ ಬೆಳೆ, ಮುಂದೆ ಬೆಳೆಯುವಂತಹ ಬೆಳೆ, ಹಿಂದಿನ ಬೆಳೆಗೆ ಉಪಯೋಗಿಸಿರುವಂತಹ ಗೊಬ್ಬರ ಮತ್ತು ಆ ಬೆಳೆಯ ಇಳುವರಿ, ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವಂತಹ ಚೀಟಿಯನ್ನು ನಾವು ಒದಗಿಸಬೇಕು. ಗದ್ದೆ ಇಲ್ಲವೇ ತೋಟದಲ್ಲಿ ಡೊಂಕು ಡೊಂಕಾದ ರೂಪದಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆಯುವುದಕ್ಕೆ ಅನುಸರಿಸಬೇಕಾದಂತಹ ನಕ್ಷೆಯನ್ನು ಈ ರೀತಿ ಹೇಳಬಹುದು. ಬೇರೆ ಮಣ್ಣು ಇದ್ದಲ್ಲಿ ಬೇರೆ ಬೇರೆ ಮಾದರಿಯನ್ನು ತೆಗಿಬೇಕಾಗ್ತದೆ. 1 ಅಂಗುಲ ಗಾತ್ರದ ಮಣ್ಣನ್ನು 25 ಸೆಂಟಿಮೀಟರ್ ಆಳದವರೆಗೆ ಸಂಗ್ರಹಿಸಬೇಕು. ತೋಟಗಾರಿಕಾ ಬೆಳೆಗಳಾದಲ್ಲಿ ಸಾಲುಗಳ ಮಧ್ಯೆ 45 ಸೆಂಟಿಮೀಟರ್ ಆಳದವರೆಗೆ ಮಾದರಿಯನ್ನು ಸಂಗ್ರಹಿಸಬೇಕಾಗ್ತದೆ. ಮಣ್ಣು ಮಾದರಿಗಳನ್ನು ಯಾವ್ಯಾವ ಕಡೆ ತೆಗೀಬಾರದು ಎನ್ನುವುದರ ಬಗ್ಗೆ ಮಾಹಿತಿ ನೀಡುವುದಿದ್ದರೆ ಬದುವಿನ ಹತ್ತಿರ, ನೀರು ನಿಂತಿರುವಂತಹ ಜಾಗ, ನೆರಳು ಇರುವಲ್ಲಿ, ಗೊಬ್ಬರದ ಗುಂಡಿಯ ಹತ್ತಿರ, ಗೊಬ್ಬರ ಸೇರಿಸಿದ ಗದ್ದೆ ಅಥವಾ ತೋಟದಿಂದ, ಈ ಎಲ್ಲ ಪ್ರದೇಶಗಳಿಂದ ಮಣ್ಣು ಮಾದರಿಯನ್ನು ಸಂಗ್ರಹಿಸಬಾರದು. ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ 3 ಪ್ರಧಾನ ಪೋಷಕಾಂಶಗಳಾದ ಸಾರಜನಕ ಅಥವಾ ಸಾವಯವ ಇಂಗಾಲ, ರಂಜಕ ಹಾಗೂ ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗ್ತದೆ. ಇವುಗಳ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಹಾಗೂ ಅಧಿಕ ಫಲವತ್ತತೆ ಎಂದು ವಿಂಗಡಿಸಲಾಗ್ತದೆ. ರಸಸಾರ 6.3-8.3 ಇದ್ದರೆ ಅದು ತಟಸ್ಥ ಎಂದು ಲೆಕ್ಕ. 6.3 ಕಡಿಮೆ ಇದ್ದರೆ ಅದು ಹುಳಿ ಮಣ್ಣು. 8.3 ಜಾಸ್ತಿ ಇದ್ದರೆ ಅದು ಕ್ಷಾರೀಯ ಮಣ್ಣು. ಲವಣಾಂಶ 1-2 ಇದ್ದರೆ ಅದು ಅಪಾಯಕಾರಿ. 1 ಕಡಿಮೆ ಇದ್ದರೆ ಅದು ಸಾಮಾನ್ಯ ಹಾಗೂ 2 ಹೆಚ್ಚಿದ್ರೆ ಅದು ಹಾನಿಕಾರಕ. ಸಾವಯವ ಇಂಗಾಲ 0.5-0.75 ಇದ್ದರೆ ಅದು ಮಧ್ಯಮ. 0.5 ಕಡಿಮೆ ಇದ್ದರೆ ಅದು ಕಡಿಮೆ ಎಂದು ಅರ್ಥ. 0.75 ಜಾಸ್ತಿ ಇದ್ದರೆ ಅದು ಅಧಿಕ ಎಂದು ತಿಳ್ಕೋಬೋದು. ಹಾಗೆಯೇ ದೊರೆಯುವಂತಹ ರಂಜಕ 22.5-55 ಮಧ್ಯಮ, 22.5 ಕಡಿಮೆ ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ಇದ್ದರೆ ಅದು ಕಡಿಮೆ, 55 ಜಾಸ್ತಿ ಇದ್ದರೆ ಅದು ಅಧಿಕ. ದೊರೆಯುವಂತಹ ಪೊಟ್ಯಾಶ್ 125-300 ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ಅದು ಮಧ್ಯಮ, 125 ಕಡಿಮೆ ಇದ್ದರೆ ಅದು ಕಡಿಮೆ ಎಂದರ್ಥ. 300ಕ್ಕಿಂತ ಜಾಸ್ತಿ ಇದ್ದರೆ ಅದು ಅಧಿಕ ಎಂದು ತಿಳ್ಕೋಬಹುದು. ಮಣ್ಣು ಪರೀಕ್ಷೆಯಲ್ಲಿ ಮಣ್ಣಿನಲ್ಲಿರುವಂತಹ ಲಘು ಪೋಷಕಾಂಶಗಳ ಪ್ರಮಾಣ ಕೂಡ ತಿಳ್ಕೋಬಹುದು. ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಕಂಡುಬಂದಲ್ಲಿ ಶಿಫಾರಸು ಮಾಡಿರುವಂತಹ ಲಘು ಪೋಷಕಾಂಶಗಳ ಪ್ರಮಾಣವನ್ನು ಮಣ್ಣಿಗೆ ಸೇರಿಸಬೇಕಾಗ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ, ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ ಕೇಳುಗರೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಭಕ್ತಿ ಗೀತೆಗಳು. ಮೊದಲಿಗೆ ಕೆಜೆ ಯೇಸುದಾಸ್ ಹಾಡಿರುವ ಸಾಂಪ್ರದಾಯಿಕ ರಚನೆ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಕೀರ್ತನೌ ಶಕ್ತಮಾನಸೌ ಭರಣರೋನುಭವಂ ನರ್ತನಾಲಸಂ ಅರುಣಭಾಸುರೌ ಭೂತನಾಯಕೌ ಹರಿಹರಾತ್ಮಜಂ ದೇವಮಾಶ್ರಯೇ ಪ್ರಣಯಸತ್ಯಕಂ ಪ್ರಾಣನಾಯಕಂ ಪ್ರಣತಗಲ್ಪಕಂ ಸುಪ್ರಭಾಂಜಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ತುರಗವಾಕನೌ ಸುಂದರಾನನಂ ವರಗರಾಯುಧಂ ವೇದವರ್ಣಿತಂ ಗುರುಕೃಪಾಕರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ತ್ರಿಭುವನಾರ್ಚಿತಂ ದೇವದಾತ್ಮಕಂ ತ್ರಿನಯನಂ ಪ್ರಭುಂ ದಿವ್ಯದೇಶಿಕಂ ತ್ರದಶಪೂಜತಂ ಕಿಂತಿತಪ್ರದಂ ಹರಿಹರಾತ್ಮಜಂ ದೇವಮಾಶ್ರಯೇ ಭವಭಯಾವಕಂ ಭಾವುಕಾವಕಂ ಭುವನಮೋಗನಂ ಭೂತಿಭೂಷಣಂ ಧವಳವಾಹನಂ ದಿವ್ಯವಾರಣಂ ಹರಿಹರಾತ್ಮಜಂ ದೇವಮಾಶ್ರಯೇ ಕಳಮೃದುಸ್ಮಿತಂ ಸುಂದರಾನನಂ ಕಳಭಕೋಮಲಂ ಗಾತ್ರಮೋಹನಂ ಕಳಭಕೇಸರಿ ವಾಜಿವಾಹನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶ್ರುತಜನಪ್ರಿಯಂ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸಾಧುಜೀವನಂ ಶ್ರುತಿಮನೋಹರಂ ಗೀತಲಾಲಸಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಈಗ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಶ್ರೀಪಾದರಾಯರ ರಚನೆ. ಸ್ವಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಉಡುಪಿ ಸದನ ಮೃದುವದನ ಮಧುಸೂದನ ಮಿಗ ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಉಡುಪಿ ಸದನ ಮೃದುವದನ ಮಧುಸೂದನ ಮಿಗ ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಉಡುಪಿ ಸದನ ಮೃದುವದನ ಮಧುಸೂದನ ಮಿಗ ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ. ಭೋಗತಾಪ್ತ ಸುಲಭ, ಭೋಗತಾಪ್ತ ಸುಲಭ, ಸುಪುಷ್ಪ ಗಂಧ ಕಲಭ, ಭೋಗತಾಪ್ತ ಸುಪುಷ್ಪ ಗಂಧ ಕಲಭ, ಭೋಗತಾಪ್ತ ಸುಲಭ ಪುಷ್ಪ ಗಂಧ ಕಲಭ, ಭೋಗತಾಪ್ತ ಸುಲಭ ಸುಪುಷ್ಪ ಗಂಧ ಕಲಭ, ಭೋಗತಾಪ್ತ ಸುಲಭ ಸುಪುಷ್ಪ ಗಂಧ ಕಲಭ. ಕಸ್ತೂರಿ ತಿಲಕ ನಂದ ಗೋಪಕಂದ, ಕಸ್ತೂರಿ ತಿಲಕ ನಂದ ಗೋಪಕಂದ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಉಡುಪಿ ಸದನ ಮೃದುವದನ ಮಧುಸೂದನ ಮಿಗ ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಕಲ್ಪಶತ ಕೋಟಿ ಅಸಮ ಪರಾಭವ ಧೀರ ಮುನಿ ಜನವಿಗಾರ, ಕಲ್ಪಶತ ಕೋಟಿ ಅಸಮ ಪರಾಭವ ಧೀರ ಮುನಿ ಜನವಿಗಾರ. ಮದನ ಸುಕುಮಾರ ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಉಡುಪಿ ಸದನ ಮೃದುವದನ ಮಧುಸೂದನ ಮಿಗ ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯೊಂದಿಗೆ ಮೂಡಿಬಂದ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಮತ್ತೆ ಕಿಸಾನ್ ವಾಣಿಯಲ್ಲಿ ಸಂಜೆ 6:50 ಕೆ ದೇವಿ ಪ್ರಕಾಶ್ ರಾವ್ ಕಟೀಲು ಮತ್ತು ಸಂಗಡಿಗರಿಂದ ಸುಧನ್ವಮೋಕ್ಷ ಪ್ರಸಂಗದಿಂದ ಆಯ್ದ ಯಕ್ಷಗಾನದ ಹಾಡುಗಳನ್ನು ಕೇಳುವಿರಿ. ಮತ್ತೆ ನಾಳೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ಮಂಗಳೂರು, ಕೇಳುಗರೆ, ನಮ್ಮ ನಿಲಯದಿಂದ ಇಂದು ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 7:45 ಸಮಾಚಾರ ದರ್ಶನ, 8:00 ದೇಶದ 75ನೇ ಸೇನಾ ದಿನದ ಅಂಗವಾಗಿ ಭೂಸೇನೆಯ ಮುಖ್ಯಸ್ಥರಾದ ಜನರಲ್ ಮನೋಜ್ ಪಾಂಡೆ ಅವರಿಂದ ಸಂದೇಶ ಕೇಳುವಿರಿ. 8:10 ಕನ್ನಡ ಚಿತ್ರಗೀತೆಗಳು, 8:30 ಹಿಂದಿ ಚಿತ್ರಗೀತೆಗಳು, 8:45 ಹಿಂದಿಯಲ್ಲಿ ವಾರ್ತೆ, 9:00 ಇಂಗ್ಲಿಷ್ನಲ್ಲಿ ವಾರ್ತೆ, 9:15 ಕನ್ನಡ ಚಿತ್ರಗೀತೆಗಳು, 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಧುಮಾಲೆ ಅವರ ಗಾಯನ ಕೇಳುವಿರಿ, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.